ಅಂಗಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೆಳಗ್ರೆ, ಕೊಡಗಿನಲ್ಲಿ ಕಾಳುಮೆಣಸನ್ನ ಬಹಳ ಜನ ಸಾಗುವಳಿ ಮಾಡ್ತಾ ಇದ್ರಿ. ಕಾಳುಮೆಣಸಿನ ಬಳ್ಳಿಗಳು ಆಗಿಂದಾಗೆ ಹೋಗ್ತಾ ಇರ್ತವೆ. ಎಷ್ಟು ಕಾಳಜಿ ತೆಗೆದುಕೊಂಡ್ರು, ಎಷ್ಟು ಎಚ್ಚರಿಕೆ ಮಾಡಿದ್ರು, ಸೊರಗು ರೋಗ ಮತ್ತಿತರ ಸಮಸ್ಯೆಗಳಿಂದ ಹೋಗೋದಿದೆ. ಅದಕ್ಕಾಗಿ ಯಾವಾಗ್ಲೂ 50, 100, 500, 1000 ಕಾಳುಮೆಣಸಿನ ಸಸ್ಯಗಳನ್ನ ಬೆಳೆಸ್ತಾ ಇರ್ತೀರಿ ಅಥವಾ ತರ್ತಾ ಇರ್ತೀರಿ. ಸಿದ್ಧಪಡಿಸಿಕೊಂಡು ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀರಿ. ಕೆಲವೊಂದು ಸರಳವಾದ ಮಾರ್ಗಗಳು, ಪರಿಣಾಮಕಾರಿಯಾದ ಕ್ರಮಗಳಿದ್ದಾವೆ ಕಾಳುಮೆಣಸಿನ ಸಸ್ಯಗಳನ್ನು ಬೆಳೆಸೋ ಸಲುವಾಗಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಅತ್ತೂರು ಫಾರಂನಲ್ಲಿ ಕಾಳುಮೆಣಸು ಸಸಿ ಬೆಳೆಸೋ ಒಂದು ತಾಂತ್ರಿಕತೆಯನ್ನು ರೂಪಿಸಲಾಗಿದೆ, ಕೆಲವೊಬ್ಬರು ತಿಳ್ಕೊಂಡಿದ್ದಾರೆ. ಈ ಕುರಿತಂತೆ ಇವತ್ತು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಅತ್ತೂರು ಫಾರಂನ ಲಕ್ಷ್ಮೀ ಆರ್ ಅವರು. ಈ ಒಂದು ಪದ್ಧತಿ ಹೇಗೆ ಚಾಲ್ತಿಯಲ್ಲಿದೆ, ಇದರ ಪರಿಚಯ ಏನು, ಮತ್ತೆ ಹೇಗೆ ಜನ ಇದನ್ನ ಗಮನಿಸಿಕೊಂಡು ಅಳವಡಿಕೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿದ್ದಾರೆ. ಲಕ್ಷ್ಮೀ ಅವರೇ, ನಿಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆಧುನಿಕ ಪದ್ಧತಿಯಲ್ಲಿ ಕಾಳು ಮೆಣಸಿನ ನರ್ಸರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ನರ್ಸರಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಮದರ್ ಪ್ಲಾಂಟ್ಸ್ ಫಸ್ಟ್ ರೆಡಿ ಮಾಡ್ಕೋಬೇಕು. ಅಂದ್ರೆ ತಾಯಿ ಗಿಡ, ಆ ಗಿಡದಿಂದ ಕಟಿಂಗ್ಸ್ ನ ತೆಗೆದು ಕಟಿಂಗ್ಸ್ ನ ಮಲ್ಟಿಪ್ಲೈ ಮಾಡ್ಕೋತೀವಿ. ಫಸ್ಟ್ ಮದರ್ ಪ್ಲಾಂಟ್ ನ ಪ್ಲಾಂಟಿಂಗ್ ಮಾಡ್ಬೇಕು ಅಂದ್ರೆ ಟ್ರೆಂಚು ಇಲ್ಲ ಚರಂಡಿನ ತೆಗಿಬೇಕು. ಚರಂಡಿದು ವಿಸ್ತೀರ್ಣ ಹೇಗಿರಬೇಕು ಅಂದ್ರೆ 1.5 ಆಳ, 1.5 ಅಗಲ ಇರಬೇಕು. ಆ 1.5 ಆಳ ಮತ್ತು ಅಗಲದಲ್ಲಿ ತೆಗೆದಿರೋ ಮಣ್ಣನ್ನ ಸೈಡ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಕಾಡು ಮಣ್ಣು ತುಂಬಿಸಬೇಕು ಅರ್ಧ ಭಾಗದಷ್ಟು. ಮತ್ತೆ ಹಸುವಿನ ಗೊಬ್ಬರ ಇದ್ರೆ ಹಸುವಿನ ಗೊಬ್ಬರ ಹಾಕೋಬಹುದು, ಇಲ್ಲ ವರ್ಮಿ ಕಾಂಪೋಸ್ಟ್ ಇದ್ರೆ ವರ್ಮಿ ಕಾಂಪೋಸ್ಟ್ ಹಾಕೋಬಹುದು. ಮತ್ತೆ ಮರಳು, ಇವು ಮೂರನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ನಂತರ 1.5 ಅಂತರದಲ್ಲಿ ಕಾಳು ಮೆಣಸಿನ ಸಸಿಗಳನ್ನ ನೆಡಬೇಕು. ಅಂದ್ರೆ ಫಸ್ಟ್ ಮದರ್ ಪ್ಲಾಂಟ್ಸ್ ನ ಪ್ರಿಪೇರ್ ಮಾಡ್ಕೊಳಕ್ಕೆ ಫಸ್ಟ್ 1.5 ಆಳ, 1.5 ಅಗಲ ಟ್ರೆಂಚ್ ನ ಓಪನ್ ಮಾಡಿ ಅದರಲ್ಲಿ ಕಾಡ್ ಮಣ್ಣು, ಮರಳು, ಹಸುವಿನ ಗೊಬ್ಬರ ಇದ್ರೆ ಹಸುವಿನ ಗೊಬ್ಬರ, ಇಲ್ಲ ವರ್ಮಿ ಕಾಂಪೋಸ್ಟ್ ಇದ್ರೆ ವರ್ಮಿ ಕಾಂಪೋಸ್ಟ್ ಹಾಕೋಬಹುದು. ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ನ ಯೂಸ್ ಮಾಡಬಾರ್ದು. ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ 1.5 ಅಂತರದಲ್ಲಿ ಅಂದ್ರೆ ಗಿಡದಿಂದ ಗಿಡಕ್ಕೆ 1.5 ಅಂತರ ಬಿಟ್ಟು ಸಸಿನ ಅದ್ರಲ್ಲಿ ನೆಟ್ಕೋಬೇಕು. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಅದಕ್ಕೆ ಸಪೋರ್ಟ್ ಕೊಡ್ಬೇಕಾಗುತ್ತೆ. ಮೊದಲಾದ್ರೆ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಬಳ್ಳಿನ ಬೆಳೆಸ್ತಾ ಇದ್ವಿ. ಸರ್ಪೆಂಟೈನ್ ಮೆಥಡ್ ಅಲ್ಲಿ ಬಳ್ಳಿ ಬಿಟ್ಟಾಗ ತುಂಬಾ ಜಾಗ ಅಂದ್ರೆ ನೆಲ ತುಂಬಾ ಬಳ್ಳಿನ ಬಿಡ್ಬೇಕಾಗುತ್ತೆ, ಅಂದ್ರೆ ಓಡಾಡಕ್ಕೆಲ್ಲ ಕಷ್ಟ ಆಗುತ್ತೆ, ಇಲ್ಲ ಸ್ಪ್ರೇ ಏನಾದ್ರೂ ಕೊಡೋದಕ್ಕೆ, ಇಲ್ಲ ನೀರ್ ಕೊಡಕ್ಕೆ, ಇಲ್ಲ ಗೊಬ್ಬರ ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಹೊಸದಾಗಿ ಟ್ರೆಲ್ಲಿಸ್ ಮೆಥಡ್ ಅಂತ ಯೂಸ್ ಮಾಡ್ತಾ ಇದೀವಿ. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಬಳ್ಳಿಗೆ ಅಡ್ಡ ಒಂದು ಮೆಟಲ್ ಪೋಲ್ ಇಲ್ಲ ಅದೇ ಫಾರ್ಮ್ ಅಲ್ಲೇ ಇರುವಂತ ವುಡನ್ ಪೀಸಸ್ ನ ತಗೊಂಡ್ಬಂದು ಸಪೋರ್ಟ್ ಕೊಟ್ಕೋಬಹುದು. ಇಲ್ಲ ಎಲ್ಲರೂ ಅಡಿಕೆ ಮರ ಬೆಳೆಸೋದ್ರಿಂದ ಒಣಗಿರೋ ಅಡಿಕೆ ಮರದ ತಗೊಂಡ್ ಬಂದು ಅದನ್ನ ಅರ್ಧ ಸೀಳಿ ಅದನ್ನ ನಾವು ಸಪೋರ್ಟ್ ಆಗಿ ಕೊಡಬಹುದು. ಇದನ್ನ ಟ್ರೆಲ್ಲಿಸ್ ಮೆಥಡ್ ಅಂತ ಹೇಳ್ತೀವಿ. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಬಳ್ಳಿ ಒಂದೂವರೆ ಅಡಿಗಿಂತ ಉದ್ದ ಬೆಳೆದಾಗ ಅದನ್ನ ಬಗ್ಗಿಸಿ ಅಂದ್ರೆ ಹಾರಿಸಾಂಟಲ್ ಆಗಿ ಅದನ್ನ ಬಗ್ಗಿಸಿ ಕಡ್ತಾ ಹೋಗ್ತೀವಿ. ಒಂದ್ ವರ್ಷ ಫುಲ್ ಅದನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಕಡ್ತಾ ಹೋದಾಗ ಒಂದು ಬಳ್ಳಿಯಲ್ಲಿ 20-30 ಕನಿಷ್ಠ ಗಿಣ್ಣುಗಳಾದ್ರೂ ಸಿಗುತ್ತೆ. ಗಿಣ್ಣು ಅಂದ್ರೆ ನೋಡು, ಸಿಂಗಲ್ ನೋಡ್ ಕಟಿಂಗ್ ಅಂತ ಡಬಲ್ ನೋಡ್ ಕಟಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ 20-30 ಗಿಣ್ಣು ನೋಡಬಹುದು. ಫಸ್ಟ್ ಇಯರ್ ನಮ್ಗೆ 20-30 ಗಿಣ್ಣು ಸಿಗುತ್ತೆ, ನೆಕ್ಸ್ಟ್ ಇಯರ್ ನಮ್ಗೆ 40-50 ಇಲ್ಲ 60 ಸಹ ಗಿಣ್ಣುಗಳು ಸಿಗುತ್ತೆ. ಈ ತರ ಮದರ್ ಪ್ಲಾಂಟ್ಸ್ ನ ಮಾಡ್ಕೊಂಡು ಒಂದು ವರ್ಷಕ್ಕಿಂತ ಮೊದಲೇ ಅದರಿಂದ ಕಟಿಂಗ್ಸ್ ನ ತೆಗೆಯೋದಿಲ್ಲ. ಒಂದು ವರ್ಷ ಆದ್ಮೇಲೆ ಕಟಿಂಗ್ಸ್ ನ ತೆಗೆದು ಮೊದಲೇ ನರ್ಸರಿ ಮಿಕ್ಸರ್ ರೆಡಿ ಮಾಡಿ ನರ್ಸರಿ ಬ್ಯಾಗ್ ತುಂಬಿಸಿ ಅದನ್ನ ಬೆಡ್ಡಲ್ಲಿ ಜೋಡಿಸಿರ್ತೀವಿ. ನಾಳೆ ಕಟಿಂಗ್ಸ್ ಮಾಡ್ಬೇಕು ಅಂತಂದ್ರೆ ಇವತ್ತು ನರ್ಸರಿ ಬ್ಯಾಗ್ಗೆ 3-4 ಸಲ ಅಂದ್ರೆ ಸ್ವಲ್ಪ ಟೈಮ್ ಕೊಟ್ಟು ನೀರ್ ಕೊಡ್ತೀವಿ. ಆ ತರ ಟೈಮ್ ಕೊಟ್ಟು ನೀರ್ ಕೊಡೋದೇನಕ್ಕೆ ಅಂದ್ರೆ ಒಂದೇ ಸಲ ನೀರ್ ಕೊಟ್ರೆ ಸ್ವಲ್ಪ ನೀರ್ನ ಎಳ್ಕೊಂಡು ಮಣ್ಣು ಉಳಿದಿರೋ ನೀರ್ನ ಹೊರಗಡೆ ಬಿಟ್ಬಿಡುತ್ತೆ. ಅದೇ 1/2 ಗಂಟೆ ಇಲ್ಲ 1 ಗಂಟೆ ಗ್ಯಾಪ್ ಕೊಟ್ಟು ನೀರ್ ಕೊಡೋದ್ರಿಂದ 4.5 ಅಡಿಯಿಂದ 7 ಅಡಿ ಪಾಕೆಟ್ ಸೈಜ್ ತಗೊಂಡಿದ್ರೆ ಅದು ಒಂದ್ 2-3 ಸಲ ಇಂಟರ್ವಲ್ ಅಲ್ಲಿ ಕೊಟ್ಟಾಗ ಮೇಲಿಂದ ಕೆಳಗಡೆ ವರೆಗೂ ಅದು ಮಾಯಿಶ್ಚರ್ ನ ಅಬ್ಸರ್ವ್ ಮಾಡ್ಕೊಳತ್ತೆ. ಇಲ್ಲ ನಾವು ಒಂದೇ ಸಲ ನೀರ್ ಕೊಟ್ರೆ ಮೇಲಿನ 1/2 ಭಾಗ ನೀರ್ ಎಳ್ಕೊಳತ್ತೆ, ಇನ್ನು 1/2 ಭಾಗ ನೀರೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ನೀರ್ ಕೊಟ್ಟು ಬೆಡ್ಡಲ್ಲಿ ಜೋಡಿಸಿರೋ ಪಾಕೆಟ್ ನ ತೇವ ಮಾಡ್ತೀವಿ. ಇವತ್ತು ಬೆಡ್ ನ ತೇವ ಮಾಡಿದ್ರೆ ನಾಳೆ ಬೆಳಗ್ಗೆ ಕಟಿಂಗ್ಸ್ ನ ತೆಗೆದು ಹಾಕೋಬಹುದು. ಕೆವಿಕೆ ಗೋಣಿಕೊಪ್ಪದಲ್ಲಿ ವಿಶೇಷವಾಗಿ ಸಿಂಗಲ್ ನೋಡ್ ಕಟಿಂಗ್ ಅಂದ್ರೆ ಒಂದು ಗಿಣ್ಣಿಂದ ಒಂದು ಮೆಣಸು ಬಳ್ಳಿನ ಮಾಡೋ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇದೀವಿ. ಮೊದಲಾದ್ರೆ ರೈತರು 2-3 ಗಿಣ್ಣು ಯೂಸ್ ಮಾಡಿ ಒಂದು ಗಿಡ ಮಾಡ್ತಿದ್ರು. ಈ 2-3 ಗಿಣ್ಣು ಯೂಸ್ ಮಾಡಿ ಗಿಡ ಮಾಡೋದ್ರಿಂದ ಕಡಿಮೆ ಗಿಡ ಸಿಗುತ್ತೆ ಒಂದು ಬಳ್ಳಿಲಿ. ಅದೇ ಸಿಂಗಲ್ ನೋಡ್ ಕಟಿಂಗ್ ಅಂದ್ರೆ ಒಂದು ಗಿಣ್ಣಿಂದ ಒಂದು ಗಿಡ ಮಾಡೋದ್ರಿಂದ 30 ಗಿಣ್ಣಿದ್ರೆ ಬಳ್ಳಿಯಲ್ಲಿ 30 ಗಿಡ ಮಾಡುವುದು, 40 ಗಿಣ್ಣಿದ್ರೆ 40 ಗಿಡ ಆತರ ಅಂದ್ರೆ ನಾವು ಡಬಲ್ ಇಲ್ಲ ಟ್ರಿಪಲ್ ಮಾಡ್ಕೋಬಹುದು ಕಟಿಂಗ್ಸ್ ನ. ಅದಕ್ಕೆ ಹೊಸ ಟೆಕ್ನಿಕ್ ಅಂತ ಇದನ್ನ ಅಳವಡಿಸ್ಕೊಂಡಿದೀವಿ. ಈ ಟೆಕ್ನಿಕ್ ಅಲ್ಲಿ ಗಿಣ್ಣಿಂದ 2 ಅಡಿ ಕೆಳಗಡೆ ಕಟ್ ಮಾಡ್ತೀವಿ, 1 ಅಡಿ ಮೇಲೆ ಕಟ್ ಮಾಡ್ತೀವಿ. ಗಿಣ್ಣಿಂದ ಕೆಳಗಡೆ 2 ಅಡಿ ಬಿಟ್ಟು ಕ್ರಾಸ್ ಕಟಿಂಗ್ ಅಂದ್ರೆ ಹಾರಿಸಾಂಟಲ್ ಆಗಲ್ಲ, ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡೋದ್ರಿಂದ ತುಂಬಾ ಸ್ಪೇಸ್ ಸಿಗುತ್ತೆ. ಎಲ್ಲಿ ಕ್ರಾಸ್ ಆಗಿ ಕಟ್ ಮಾಡಿರ್ತೀವೋ ಆ ಜಾಗದಿಂದ ಬೇರ್ ಬರುತ್ತೆ, ಗಿಣ್ಣಿಂದ ಎಲೆ ಚಿಗುರು ತಗೊಳುತ್ತೆ. ಮೊದಲಾದ್ರೆ ಒಂದು ಗಿಣ್ಣು ಬೇರ್ ಬರಕ್ಕೆ ಒಂದು ಗಿಣ್ಣು ಎಲೆ ಬರಕ್ಕೆ ಅಂತ ಡಬಲ್ ನೋಡ್ ಕಟಿಂಗ್ ಮಾಡ್ತಿದ್ವಿ. ಈಗ ಸಿಂಗಲ್ ನೋಡ್ ಕಟಿಂಗ್ ಅಲ್ಲಿ ಗಿಣ್ಣಿರೋ ಕಡೆಯಿಂದ ಎಲೆ ಬರುತ್ತೆ, ಕಟ್ ಮಾಡಿರೋ ಜಾಗದಿಂದ ಬೇರ್ ಬರುತ್ತೆ. ಇದನ್ನು ಹೊಸ ಟೆಕ್ನಿಕ್ ಅಂತ ರೈತರಿಗೆಲ್ಲ ಹೇಳಿ ತುಂಬಾ ಜನಕ್ಕೆ ತೋರಿಸ್ಕೊಡ್ತಾ ಇದೀವಿ. ಕೆವಿಕೆ ಫಾರ್ಮ್ ಅಲ್ಲಿ ಇಂಟ್ರೆಸ್ಟ್ ಇರೋರು ತೋಟದಲ್ಲೂ ಮಾಡ್ಕೊಂಡು ತೋಟಕ್ಕೆ ಬೇಕಾಗಿರೋ ಅಷ್ಟು ಗಿಡಗಳನ್ನ ಮಾಡ್ಕೋಬಹುದು. ಫಸ್ಟ್ ನರ್ಸರಿ ಮಾಡೋ ವಿಧಾನ, ಸಿಂಗಲ್ ನೋಡ್ ಕಟಿಂಗ್ ಅಲ್ಲಿ ಮದರ್ ಪ್ಲಾಂಟ್ಸ್ ಇರುತ್ತಲ್ಲ, ಆ ಮದರ್ ಪ್ಲಾಂಟ್ಸ್ ಅಲ್ಲಿ ಬೇರಿಂದ 2-3 ಗಿಣ್ಣಷ್ಟು ಬಿಟ್ಟು ಮೇಲಿರೋ ಬಳ್ಳಿಯನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಅದನ್ನ ಸಿಂಗಲ್ ನೋಡ್ ಕಟಿಂಗ್ ಅಂದ್ರೆ ಗಿಣ್ಣಿಂದ ಕೆಳಗಡೆ 2 ಇಂಚು ಬಿಟ್ಟು ಗಿಣ್ಣಿಂದ ಮೇಲೆ 1 ಇಂಚು ಬಿಟ್ಟು ಕಟ್ ಮಾಡ್ಕೊಂತೀವಿ. ಗಿಣ್ಣಿಂದ ಕೆಳಗಡೆ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು, ಗಿಣ್ಣಿಂದ ಮೇಲೆ ಹಾರಿಸಾಂಟಲ್ ಕಟಿಂಗ್ ಮಾಡ್ಕೋಬೇಕು. ಮತ್ತೆ ಕಟಿಂಗ್ಸ್ ಆದ ತಕ್ಷಣ ಅದನ್ನ ಬೆವಿಸ್ಟಿನ್ 1 ಲೀಟರ್ ನೀರಿಗೆ 1.5 ಗ್ರಾಮ್ ಇಂದ 2 ಗ್ರಾಮ್ ವರೆಗೂ ಬೆವಿಸ್ಟಿನ್ ಹಾಕ್ತಿವಿ. 10 ಲೀಟರ್ ನೀರ್ ತಗೊಂಡು 15-20 ಗ್ರಾಮ್ ಬೆವಿಸ್ಟಿನ್ ಹಾಕೊಂಡು ಅದಕ್ಕೆ ಮಾಡಿರೋ ಕಟಿಂಗ್ಸ್ ನ ಸೋಕ್ ಅಂದ್ರೆ ನೆನೆಸ್ತೀವಿ, ಒಂದು 5-10 ನಿಮಿಷ ನೆನೆಸಿ, ಯಾಕಂದ್ರೆ ಫಂಗಸ್ ಅಟ್ಯಾಕ್ ಆಗಬಾರ್ದು ಕಟಿಂಗ್ಸ್ ಗೆ ಅಂತ ಇದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ. ಇದಾಗಿದ್ಮೇಲೆ ಅದನ್ನ ಬೆವಿಸ್ಟಿನ್ ಮಿಶ್ರಿತ ನೀರಿನಿಂದ ಕಟಿಂಗ್ಸ್ ನ ತೆಗೆದು ಶೇಡ್ ಅಲ್ಲಿ ಒಣಗಿಸ್ತೀವಿ, ಅಂದ್ರೆ ಶೇಡ್ ನೆಟ್ ಏನಾದ್ರು ಇದ್ರೆ ಅದ್ರ ಮೇಲೆ ಹಾಕಿ ಶೇಡ್ ಅಲ್ಲಿ ಒಣಗಿಸ್ಕೋಬಹುದು. ಮಣ್ಣಿಗೆ ಟಚ್ ಆಗೋ ತರ ಹಾಕೋಬೇಡಿ, ಯಾಕಂದ್ರೆ ಮಣ್ಣಿಂದ ಮತ್ತೆ ಏನಾದ್ರು ಫಂಗಸ್ ಏನಾದ್ರು ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೆ ಕ್ಲೀನ್ ಆಗಿರೋ ಒಂದು ಶೇಡ್ ನೆಟ್ ನ ತಗೊಂಡು ನೆರಳಲ್ಲಿ ಹಾಕಿ ಅದ್ರ ಮೇಲೆ ಕಟಿಂಗ್ಸ್ ನ ತೇವ ಒಣಗುವ ಅಷ್ಟವರೆಗೂ ಬಿಸಿಲ್ಗೆ ಹಾಕಬಾರ್ದು, ಜಸ್ಟ್ ತೇವ ಇಲ್ದೇ ಇರೋ ತರ ಒಣಗಿಸ್ಕೋಬೇಕು. ಆ ತರ ಒಣಗಿಸಿರೋ ಕಟಿಂಗ್ಸ್ ನ IBA ಅಂತ ಒಂದು ಸೊಲ್ಯೂಷನ್ ಬರುತ್ತೆ, ಅದು ಇಂಡೋಲ್-3-ಬ್ಯೂಟರಿಕ್ ಆಸಿಡ್ ಅಂತ. ಇದು ಬೇರ್ ನ ಪ್ರಚೋದನೆ ಮಾಡೋದಕ್ಕೆ ಅಂದ್ರೆ ಕಟ್ ಮಾಡಿರ್ತೀವಲ್ಲ ಆ ಜಾಗದಿಂದ ಬೇರ್ ಚೆನ್ನಾಗಿ ಬರ್ಲಿಕ್ಕೆ ಈ ಒಂದು ಹಾರ್ಮೋನ್ ನ ಯೂಸ್ ಮಾಡ್ತೀವಿ. ಈ ಹಾರ್ಮೋನ್ ಅಲ್ಲಿ ಗಿಣ್ಣಿಂದ ಕೆಳಗಡೆ ಭಾಗ ಏನಿರುತ್ತಲ್ಲ ಕ್ರಾಸ್ ಕಟಿಂಗ್ ಮಾಡಿರ್ತೀವಲ್ಲ ಅಲ್ಲಿಂದ 1 ಇಂಚು ಭಾಗದಷ್ಟು 1 ನಿಮಿಷ ಸೋಕ್ ಮಾಡ್ತೀವಿ. ಸೋಕ್ ಮಾಡಿ ನಂತರ ಮೊದಲೇ ನರ್ಸರಿ ಬ್ಯಾಗ್ ಎಲ್ಲ ರೆಡಿ ಮಾಡಿರ್ತೀವಲ್ಲ ಡೈರೆಕ್ಟ್ ಆಗಿ ಅದರಲ್ಲಿ ಚುಚ್ಚಿ ನೀರ್ ಕೊಟ್ಟು ಅದನ್ನ ಏರ್ ಟೈಟ್ ಮಾಡ್ಬೇಕು, ಗಾಳಿ ಆಡದೇ ಇರೋ ತರ ಪಾಲಿಥೀನ್ ಶೀಟ್ನ ಯೂಸ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ 21 ದಿನದವರೆಗೂ ಅದನ್ನ ಓಪನ್ ಮಾಡೋದಿಲ್ಲ. 21 ಇಲ್ಲ 27 ದಿನದವರೆಗೂ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೊರಗಡೆ ತುಂಬಾ ಬಿಸಿಲು ಇರೋ ಅಂತ ಟೈಮಲ್ಲಿ 21 ದಿನಕ್ಕೆ ಓಪನ್ ಮಾಡಬಹುದು, ಇಲ್ಲ ಸ್ವಲ್ಪ ಕೂಲ್ ಕ್ಲೈಮೇಟ್ ಇದ್ದು ಬಿಸಿಲು ಕಡಿಮೆ ಇದ್ದಾಗ 4 ವಾರನೂ ಬಿಟ್ಟು ಓಪನ್ ಮಾಡಬಹುದು. 3-4 ವಾರದೊಳಗಡೆ ಅದು ಚಿಗುರು ತಗೊಳುತ್ತೆ, ಅಷ್ಟರಲ್ಲಿ ಬೇರು ಸಹ ಬಂದಿರುತ್ತೆ. ಆಗ ಕವರ್ನ ಓಪನ್ ಮಾಡಿ ಕಳೆ ತೆಗೆದು ನೀರು ಕೊಟ್ಟು ಸಾಧ್ಯ ಆದರೆ ಬೇವಿಸ್ಟಿನ್ 1 g/L ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟು ಅದನ್ನ ಕ್ಲೋಸ್ ಮಾಡಿ ಇಡಬಹುದು. ಇದೇ ತರ ಕಟಿಂಗ್ಸ್ ನ ಮಾಡಿ 2-3 ಸೇಲ್ಗೆ ಆಗುವಷ್ಟು ಉದ್ದ ಅಂದ್ರೆ 2-3 ಬಂದಿರುತ್ತೆ ಗಿಡನ ಸೇಲ್ ಮಾಡಬಹುದು. ಸಿಂಗಲ್ ನೋಡ್ ಕಟಿಂಗ್ ಮತ್ತೆ IBA ಯೂಸ್ ಮಾಡೋದ್ರಿಂದ ಫಸ್ಟ್ ಬೇರು ಚೆನ್ನಾಗಿ ಬಂದು ಚಿಗುರು ಆಮೇಲೆ ತಗೊಳೋದ್ರಿಂದ ಎಲೆ ಕಡಿಮೆ ಇದ್ರೂ ತಗೊಂಡೋಗಿ ನೆಟ್ರೆ ಪ್ರಾಬ್ಲಮ್ ಬರೋದಿಲ್ಲ, ಗಿಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತೆ ಗಿಡನ ಚೆನ್ನಾಗಿ ನೋಡ್ಕೊಂಡ್ರೆ ಇಂಪ್ರೂವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾಳುಮೆಣಸಿನಲ್ಲಿ ಟ್ರಲ್ಲಿಸ್ ಪದ್ಧತಿಯಿಂದ ಸಸಿಗಳನ್ನ ಬೆಳೆಸಕ್ಕೆ ಯಾವ ತಿಂಗಳು ಸೂಕ್ತ ಅಥವಾ ಯಾವ ಸಂದರ್ಭದಲ್ಲಿ ಶುರು ಮಾಡ್ಕೊಳ್ಬಹುದು ನಮ್ಮ ರೈತರು ಇತರರು? ಡಿಸೆಂಬರ್ ಜನವರಿಲಿ ನಾವು ನರ್ಸರಿ ಬ್ಯಾಗ್ ನೆಲ್ಲ ರೆಡಿ ಮಾಡ್ಕೊಂಡು ಜೋಡಿಸ್ಕೊಂಡ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ 3 ಸಸಿಗಳನ್ನ ಮಾಡ್ಕೋಬಹುದು. ಅಂದ್ರೆ ಪೆಪ್ಪರ್ ನರ್ಸರಿ ಮಾಡ್ಕೊಂಡು ಅಂದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಇದಾದ್ಮೇಲೇನು ಮಾಡಿದ್ರೇನು ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಈ ಟೈಮಲ್ಲಿ ಮಾಡೋದ್ರಿಂದ ಹೀಟ್ ಚೆನ್ನಾಗಿ ಜನರೇಟ್ ಆಗಿ ಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸರ್ಪೆಂಟೈನ್ ಪದ್ಧತಿಯಲ್ಲಿ ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯಲ್ಲಿ ಕಾಳುಮೆಣಸಿನ ಸಸಿಗಳನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಅದಕ್ಕೆ ಇದಕ್ಕೂ ಏನ್ ವ್ಯತ್ಯಾಸ ಅನಿಸುತ್ತೆ ನೀವು ಕಂಡದ್ದೆ? ಸರ್ಪೆಂಟೈನ್ ಮೆಥಡ್ ಅಲ್ಲಿ ನೆಲದಲ್ಲಿ ಬಳ್ಳಿ ಬಿಡೋದ್ರಿಂದ ನೆಲ ತುಂಬಾ ಆಕ್ಯುಪೈ ಮಾಡ್ಕೊಳುತ್ತೆ. ಅದೇ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಆದ್ರೆ ಅದನ್ನ ಕಟ್ಟಿ ಇಡ್ತೀವಿ, ಸಪೋರ್ಟ್ ಕೊಟ್ಟು ಆ ಸಪೋರ್ಟ್ ಸ್ಟಿಕ್ ಗೆ ಬಳ್ಳಿನ ಕಟ್ಟೋದ್ರಿಂದ ಕಡಿಮೆ ಜಾಗದಲ್ಲಿ ತುಂಬಾ ಬಳ್ಳಿನ ಕಟ್ಟಿ ಇಡಬಹುದು. ನಂತರ ಗೊಬ್ಬರ ಏನಾದ್ರೂ ಕೊಡಬೇಕು ಇಲ್ಲ ನೀರ್ ಕೊಡಬೇಕಾದ್ರೆ ಇದಕ್ಕಾದ್ರೆ ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ನೀರ್ ಕೊಡ್ತೀವಿ. ಲೇಬರ್ ಯೂಸ್ ಮಾಡಿ ನೀರ್ ಕೊಡೋ ಅವಶ್ಯಕತೆ ಇರೋದ್ರಿಲ್ಲ. ಯಾವ್ದೋ ಒಂದು ಮದರ್ ಪ್ಲಾಂಟ್ ಆದ್ರೇನು ಅದಕ್ಕೆ ಮೇಂಟೆನೆನ್ಸ್ ಇರಬೇಕು. ಮದರ್ ಪ್ಲಾಂಟ್ ಅಂದ್ರೆ ಯಾವ್ದೇ ಕಾಯಿಲೆ ಇಲ್ದಿರ ವೈರಸ್ ಅಟ್ಯಾಕ್ ಆಗದ್ರೆ ನೋಡ್ಕೋಬೇಕಾಗುತ್ತೆ. ತಿಂಗಳಿಗೊಂದ್ಸಲ AMC ಕೊಡ್ತೀವಿ, ಇಲ್ಲ ಫಂಗಿಸೈಡು ಇನ್ಸೆಕ್ಟಿಸೈಡು ಇಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಅದೇ ಸರ್ಪೆಂಟೈನ್ ಮೆಥಡ್ ಅಲ್ಲಿ ನೆಲ ಫುಲ್ ಆವರಿಸ್ಕೊಂಡು ಓಡಾಡೋದಕ್ಕೆ ತುಂಬಾ ಕಷ್ಟ. ಮತ್ತೆ ಸ್ಪ್ರೇ ಕೊಟ್ಟಿದ್ದೆಲ್ಲ ಖಾಲಿ ಜಾಗ ಇರೋದ್ರಿಂದ ಮಧ್ಯ ಮಧ್ಯದಲ್ಲಿ ಸ್ಪ್ರೇ ಎಲ್ಲ ನೆಲಕ್ಕೆ ಹೋಗುತ್ತೆ, ಗಿಡಕ್ಕೆ ಸಿಗೋದಕ್ಕಿಂತ ನೆಲದಲ್ಲಿ ಹೋಗೋದೇ ಜಾಸ್ತಿ ಇರುತ್ತೆ. ಮತ್ತೆ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಒಂದು ಗಿಣ್ಣು ಬಂದ ತಕ್ಷಣ ನರ್ಸರಿ ಬ್ಯಾಗ್ ನ ತಗೊಂಡೋಗಿ ಗಿಣ್ಣ ಹತ್ರ ಇಡಬೇಕು. ಅದೇ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ವರ್ಷಕ್ಕೆ ಒಂದು ಸಲ ಎಲ್ಲ ಕಟಿಂಗ್ಸ್ ನ ತೆಗೆದು ಒಂದೇ ದಿನದಲ್ಲಿ ಕಟಿಂಗ್ಸ್ ನ ಮಾಡಬಹುದು. ಟೈಮ್ ಕನ್ಸ್ಯೂಮ್ ಆಗೋದು ಕಡಿಮೆ. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಟೈಮ್ ನ ಸೇವ್ ಮಾಡಬಹುದು, ಇವನ್ ಲೇಬರ್ ನ ಸೇವ್ ಮಾಡಬಹುದು. ಈ ಒಂದು ಪದ್ಧತಿಯ ನೀವು 10 ಫಾರಂ ನಲ್ಲಿ ಮಾಡಿದರೆ ಇದನ್ನು ನೋಡ್ಕೊಂಡು ಕೆಲವೊಬ್ರು ಕಾಫಿ ಬೆಳೆಗಾರರು ಮಾಡಿರ್ಬೇಕು, ಈ ಬಗ್ಗೆ ತರಬೇತಿಯನ್ನು ಕೊಡ್ತೀರಿ ಮತ್ತೆ ಬಂದು ರೈತರು ನೋಡ್ಕೊಂಡು ಹೋಗ್ಬೋದಲ್ವಾ? ಹೌದು ಸರ್, ಖಂಡಿತವಾಗಿ ಆಸಕ್ತಿ ಇರುವಂತ ರೈತರು ಬಂದ್ರೆ ನಾವು ಅದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀವಿ. ಇವನ್ ಅವ್ರ ತೋಟದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅಂತಾನೆ ಇದ್ರ ಬಗ್ಗೆ ತುಂಬಾ ಅವ್ರಿಗೆ ಹೇಳ್ತಿರೋದು. ಎಲ್ಲಾ ರೈತರು ಗಿಡ ತಗೊಂಡ್ ಹೋಗಿ ನೆಕ್ಸ್ಟ್ ಇಯರ್ ಮತ್ತೆ ಬರ್ತಾರೆ ಎಲ್ಲಾ ಗಿಡ ಹೋಯ್ತು ಅಂತ. ಯಾವಾಗೂ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು, ಅದೇ ಅವ್ರ ತೋಟದಲ್ಲಿ ಅವರೇ ನರ್ಸರಿ ಮಾಡ್ಕೊಂಡು ನೆಡೋದ್ರಿಂದ ಪ್ರತಿ ವರ್ಷನೂ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಟ್ರೆಲ್ಲಿಸ್ ಪದ್ಧತಿಯಲ್ಲಿ ಮತ್ತು ಸರ್ಪೆಂಟೈನ್ ಪದ್ಧತಿಯಲ್ಲಿ ಶೇಡ್ ನೆಟ್ಟು ಅಥವಾ ಪಾಲಿಹೌಸ್ ಬೇಕಾಗುತ್ತಾ ಹೇಗೆ? ಖಂಡಿತವಾಗಿ ಶೇಡ್ ನೆಟ್ಟು ಇಲ್ಲ ಪಾಲಿ ಹೌಸ್ ಬೇಕು. ಮೇಲೆ ಮಾತ್ರ ಕವರ್ ಮಾಡಿ ಸೈಡ್ ಓಪನ್ ಇಟ್ಟರು ಪ್ರಾಬ್ಲಮ್ ಇಲ್ಲ. ಬಟ್ ಟ್ರೆಲ್ಲಿಸ್ ಮೆಥಡ್ ಎಲ್ಲಿ ಹಾಕಿರ್ತೀವೋ ಅದ್ರ ಮೇಲೆ ಭಾಗ ನೀರ್ ಬೀಳದ್ರೆ ನೋಡ್ಕೋಬೇಕಾಗುತ್ತೆ. ಮತ್ತೆ ತುಂಬಾ ಬಿಸಿಲು ಇದ್ರೂ ಮೆಣಸು ಬಳ್ಳಿ ಹೋಗ್ಬಿಡುತ್ತೆ, ಅದಕ್ಕೆ ಮೇಲೆ ಭಾಗ ಮಾತ್ರ ಕವರ್ ಮಾಡ್ಕೊಂಡ್ರು ಸಾಕು ನೀರ್ ಬೀಳಿದ್ರೆ ಮತ್ತೆ ಬಿಸಿಲಿಗೆ. ಸೈಡ್ ಓಪನ್ ಇದ್ರೆ ಗಾಳಿ ಆಡಿದ್ರೆ ತುಂಬಾ ಒಳ್ಳೇದು ಮದರ್ ಪ್ಲಾಂಟ್ಸ್ ಗೆ. ಕಾಫಿ ಬೆಳೆಗಾರರು ಕಾಳುಮೆಣಸನ್ನ ತಪ್ಪದೆ ಹಾಕೊಳ್ತಾರೆ, ಟ್ರೆಲ್ಲಿಸ್ ಪದ್ಧತಿಯಲ್ಲಿ ಎಂತ ಬಳ್ಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು? ಈಗ ನೆಲದ ಮೇಲೆ ಹರಡ್ಕೊಂಡು ಹೋಗಿರೋ ಬಳ್ಳಿನ ತಗೋಬಹುದಾ ಅಥವಾ ಮರಗಳ ಮೇಲೆ ಹಬ್ಕೊಂಡು ಹೋದ ಬಳ್ಳಿಗಳನ್ನು ಆಯ್ಕೆ ಮಾಡ್ಕೊಳ್ಬಹುದಾ? ಇನ್ನು ಕೆಲವೊಬ್ರು ಅವ್ರದೇ ಆದ ಪದ್ಧತಿಯಲ್ಲಿ ಬಳ್ಳಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ, ನೀವೆಲ್ಲ ಇಲ್ಲಿ ಹೇಗೆ ಮಾಡ್ಕೊಳ್ತದ್ರಿ? KVK ಫಾರ್ಮ್ ಅಲ್ಲಿ ನರ್ಸರಿ ಮಾಡೋದಕ್ಕೆ ಮದರ್ ಪ್ಲಾಂಟ್ಸ್ ಅಂತ ಟ್ರೆಲ್ಲಿಸ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಟ್ರೆಲ್ಲಿಸ್ ಅಲ್ಲಿ ಬಿಟ್ಟು ಹೊರಗಡೆ ತೋಟದಿಂದ ಎಲ್ಲೂ ತರ್ತಾ ಇಲ್ಲ. ಟ್ರೆಲ್ಲಿಸ್ ಮೆಥಡ್ ಅಲ್ಲಿ 1.5 ಅಷ್ಟು ಉದ್ದ ಬೆಳೆದಾಗ ಗಿಡ ಅದನ್ನ ಹಾರಿಸಂಟಲ್ ಆಗಿ ಬೆಂಡ್ ಮಾಡಿ ಕಟ್ತೀವಿ. ಕಟ್ಟೋದ್ರಿಂದ ಬೇರ್ ಬರ್ಲಿಕ್ಕೂ ಸಾಧ್ಯ ಇಲ್ಲ ಮತ್ತೆ ವೀಕ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಗಿಣ್ಣು ಮಣ್ಣಿಗೆ ಟಚ್ ಆದ್ರೆ ಅಲ್ಲಿ ಬೇರ್ ಬಿಟ್ಟು ಮತ್ತೆ ಅಲ್ಲಿಂದ ಇನ್ನ ಸ್ಪ್ರೌಟ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 1.5 ಹೈಟ್ ಅಲ್ಲಿ ಬೆಂಡ್ ಮಾಡಿ ಕಟ್ಟೋದ್ರಿಂದ ಕಟಿಂಗ್ಸ್ ನ ಕ್ವಾಲಿಟಿ ಮೇಂಟೈನ್ ಮಾಡಬಹುದು. ಮತ್ತೆ ತೋಟದಿಂದ ತಗೊಂಡ್ರೆ ಅದರಿಂದ ಕ್ವಾಲಿಟಿ ಕಡಿಮೆ ಇರುತ್ತೆ. ಆದಷ್ಟು ಒಂದು 10-15 ಗಿಡ ಆದ್ರೂ ಹಾಕೊಳ್ಳಿ ತೋಟದಲ್ಲಿ. ಆ ಗಿಡನ ಹಾಕೊಂಡು ಈ ತರ 1.5 ಬೆಳೆದಾದ್ಮೇಲೆ ಹಾರಿದಂಟಲ್ ಆಗಿ ಬೆಂಡ್ ಮಾಡ್ಕೊಳ್ಳಿ. ನೆಲಕ್ಕೆ ಟಚ್ ಆಗದ್ರೆ ನೋಡ್ಕೊಳ್ಳಿ. ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಅಂದ್ರೆ ನ್ಯೂಟ್ರಿಯೆಂಟ್ ಸ್ಪ್ರೇ ಯಾವಾಗ ಕೊಡ್ಬೇಕು, ತಿಂಗಳಿಗೆ ಒಂದ್ಸಲ 90 ಇಲ್ಲ ಇನ್ ನೆಕ್ಸ್ಟ್ ತಿಂಗಳಲ್ಲಿ ಪೆಪ್ಪರ್ ಸ್ಪೆಷಲ್, ISR ಅವರು ಪೆಪ್ಪರ್ ಸ್ಪೆಷಲ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಅದನ್ನ 5 g/L ಅದಾಗ್ಲಿ ಇಲ್ಲ 90 5 g/L ಅದಕ್ಕೆ ಸ್ಪ್ರೇ ಕೊಡಬಹುದು. ಮತ್ತೆ ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ ನ ಕೊಡೋದು ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತ ಸಗಣಿ ಗೊಬ್ಬರ ಇಲ್ಲ ವರ್ಮಿ ಕಾಂಪೋಸ್ಟ್ ನ ಯೂಸ್ ಮಾಡಿ ಮದರ್ ಪ್ಲಾಂಟ್ಸ್ ನ ಗ್ರೋ ಮಾಡ್ಕೊಳ್ಳಿ. ಅದರಿಂದ ಕಟಿಂಗ್ಸ್ ತೆಗೆದು ತೋಟದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು. ಸರ್ಪೆಂಟೈನ್ ಪದ್ಧತಿಗಿಂತ ಟ್ರೆಲ್ಲಿಸ್ ಪದ್ಧತಿ ಪರಿಣಾಮಕಾರಿ ಮತ್ತು ಹೆಚ್ಚು ಸಸಿಗಳನ್ನ ಒಂದು ನಿರ್ದಿಷ್ಟ ಜಾಗದಲ್ಲಿ ಉತ್ಪಾದನೆ ಮಾಡ್ಕೊಳ್ಬಹುದಲ್ವಾ? ಖಂಡಿತವಾಗಿ ಸರ್. ಸರ್ಪಂಟೈನ್ ಮೆಥಡ್ ಅಲ್ಲಾದ್ರೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಗಿಡ ಬೆಳೆಯಕ್ಕಾಗುತ್ತೆ. ಅದೇ ಟ್ರೆಲ್ಲಿಸ್ ಮೆಥಡ್ ಅಲ್ಲಾದ್ರೆ ಕಡಿಮೆ ಜಾಗದಲ್ಲಿ ತುಂಬಾ ಗಿಡನ ಬಳ್ಳಿ ಕಟ್ಟಿಡೋದ್ರಿಂದ ಏರಿಯಾ ತುಂಬಾ ಉಳಿಯುತ್ತೆ. ಆ ಏರಿಯಾಲಿ ತುಂಬಾ ಗಿಡನ ನಾಟಿ ಮಾಡಿಕೊಂಡು ಮದರ್ ಪ್ಲಾಂಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಒಳ್ಳೆ ಕ್ರಮನೇ. ಸುಮಾರು ಎಷ್ಟು ವರ್ಷಗಳಿಂದ ಹತ್ತೂರು ಫಾರ್ಮ್ ನಲ್ಲಿ ಕೆಲಸ ನಡೀತಾ ಇದೆ, ಸಸ್ಯಗಳ ಉತ್ಪಾದನೆ ಕಾರ್ಯ ಸಾಗಿದೆ? ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಕೆವಿಕೆ ಫಾರ್ಮ್ 6 to 7 years ಇಂದ ಈ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಅಲ್ಲಿ ನಮ್ಗೆ ಮದರ್ ಪ್ಲಾಂಟ್ಸ್ ಸಿಕ್ಕಿದ್ದು ಕಡಿಮೆ ಇರೋದ್ರಿಂದ ಆಗ ಸ್ವಲ್ಪ ಅದರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಈಗ ವರ್ಷಕ್ಕೆ ಒಂದೊಂದು ವೆರೈಟಿಯಲ್ಲಿ 30-40 thousand ಕಟಿಂಗ್ಸ್ ಮಾಡುವಷ್ಟು ಮದರ್ ಪ್ಲಾಂಟ್ಸ್ ನ ರೆಡಿ ಮಾಡ್ಕೊಂಡಿದ್ವಿ. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ. ಸಾವಿರಾರು ಸಸ್ಯಗಳನ್ನ ಟ್ರೆಲ್ಲಿಸ್ ಪದ್ಧತಿಯಲ್ಲಿ ಬೆಳೆಸಿ ರೈತರಿಗೆ ವಿತರಣೆ ಮಾಡ್ತಾ ಇದೀರಿ. ಹಾಕಿರೋರು ಬಳಸಿರೋರು ಏನಂತಾರೆ? ಫಸ್ಟ್ ಅಲ್ಲಿ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಮತ್ತೆ ಸಿಂಗಲ್ ನೋಡ್ ಕಟಿಂಗ್ ಮಾಡಿರೋದ್ರಿಂದ ಫಸ್ಟ್ ರೈತರು ಹೆದರ್ಕೊಂತಿದ್ರು, ಇದು ಬೇರ್ ಹೇಗ್ ಬರುತ್ತೋ ಇಲ್ಲ ಬೇರ್ ಬರುತ್ತೋ ಇಲ್ವೋ ಅನ್ನೋದು ಆ ತರ ಭಯ ಹೋಗ್ಬೇಕು ಅಂತಾನೆ ಟ್ರಾನ್ಸ್ಪರೆಂಟ್ ಕವರ್ ತಗೊಂಡಿದೀವಿ. ಇಲ್ಲಿ ಟ್ರಾನ್ಸ್ಪರೆಂಟ್ ಕವರ್ ಅಲ್ಲಿ ಬೇರ್ ಬಂದಿರೋದು ನೀಟಾಗಿ ಕಾಣುತ್ತೆ. ಬೇರೆ ಬ್ಲಾಕ್ ಕಲರ್ ಇಲ್ಲ ಬ್ಲೂ ಕಲರ್ ಬ್ಯಾಗ್ ತಗೊಂಡ್ರೆ ಅದರಲ್ಲಿ ಗೊತ್ತಾಗೋದಿಲ್ಲ ಬೇರ್ ಬಂದಿರೋದು. ಒಂದು ತಿಂಗಳೊಳಗಡೆ ಬೇರ್ ಬಂದಿರೋದು ನೀಟಾಗಿ ಅಂದ್ರೆ ನೋಡಿದ್ರೇನೆ ಸೈಡ್ ಅಲ್ಲೆಲ್ಲ ಕಾಣುತ್ತೆ. ಮತ್ತೆ ಈ ತರ ಬೇರ್ ಮೊದಲೇ ಬಂದು ಮತ್ತೆ ಚಿಗುರ್ ತಗೊಳೋದ್ರಿಂದ ನೆಟ್ಟಾಗ ತುಂಬಾ ಬೇರ್ ಇದ್ರೆ ಗಿಡ ಉಳಿಯೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ತುಂಬಾ ಜನ ಅಂದ್ರೆ ಪಾಸಿಟಿವ್ ಆಗಿ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ ಗಿಡ, ಚೆನ್ನಾಗಿ ಬರ್ತಾ ಇದೆ, ತುಂಬಾ ಹೈಟ್ ಬರ್ತಾ ಇದೆ, ಬೇಗ ಬರ್ತಾ ಇದೆ ಅಂತ ಫೀಡ್ಬ್ಯಾಕ್ ಇದೆ. ಸಾಮಾನ್ಯವಾಗಿ ನರ್ಸರಿಗಳಿಂದ ತೆಗೆದುಕೊಂಡು ಹೋದಾಗ ಇಷ್ಟು ಹೋಯ್ತು ಅಷ್ಟು ಹೋಯ್ತು ಅಂತ ಮಾತಾಡೋದಿದೆ, ಯಾಕಂದ್ರೆ ನೇರವಾಗಿ ತುಂಡುಗಳನ್ನ ಉಪಯೋಗಿಸಿಕೊಂಡು ಕಾಳುಮೆಣಸಿನ ಸಸಿಗಳನ್ನ ಬೆಳೆಸ್ತಾರೆ. ಇಲ್ಲಿ ಬೇರು ಚೆನ್ನಾಗಿ ಬಂದಿರೋದ್ರಿಂದ ಬಹುತೇಕ ಗಿಡಗಳು ಬೇರ್ ಬಿಟ್ಟು ಬಳ್ಳಿ ಆಗ್ತಾವಲ್ವಾ? ಹೌದು ಸರ್. ಟ್ರೆಲ್ಲಿಸ್ ಮೆಥಡ್ ಮತ್ತೆ ಸಿಂಗಲ್ ನೋಡ್ ಕಟಿಂಗ್ ಅಲ್ಲಿ ಫಸ್ಟ್ ಐಬಿಎ ಅಂದ್ರೆ ಇಂಡೋಬಿಟರಿಕ್ ಆಸಿಡ್ ನ ರೂಟಿಂಗ್ ಹಾರ್ಮೋನ್ ನ ಯೂಸ್ ಮಾಡೋದ್ರಿಂದ ಫಸ್ಟ್ ಕಟಿಂಗ್ಸ್ ಅಲ್ಲಿ ಬೇರ್ ಬಂದು ಆಮೇಲೆ ಚಿಗುರು ತಗೊಳ್ಳೋದು. ಅದಕ್ಕೆ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಸಿಂಗಲ್ ನೋಡ್ ಕಟಿಂಗ್ ನ ತಗೊಂಡೋಗಿ ತಮ್ಮ ತೋಟದಲ್ಲಿ ಹಾಕಬಹುದು. ಇಲ್ಲ ನೀವೇ ಸಿಂಗಲ್ ನೋಡ್ ಕಟಿಂಗ್ ನ ಸ್ವಂತ ಜಾಗದಲ್ಲಿ ಮಾಡಿ ನೀವು ನೆಡಬಹುದು, ಪಕ್ಕ ತೋಟದ ರೈತರಿಗೂ ಕೊಡಬಹುದು. ಏನು ಬೆಲೆ ನಿಗದಿ ಮಾಡಿದ್ರಿ ಈ ರೀತಿಯ ಸಸಿಗಳನ್ನ ನೀವು ವಿತರಣೆ ಮಾಡುವಾಗ ಒಂದೊಂದು ಸಸಿಗೆ? ನಮ್ಮ ಕೆವಿಕೆ ಫಾರ್ಮ್ ಅಲ್ಲಿ 6 years ಸಿಂಗಲ್ ನೋಡ್ ಕಟಿಂಗ್ ಮಾಡ್ತಾ ಇದೀವಿ. ಒಂದು ನರ್ಸರಿ ಬ್ಯಾಗ್ ಗೆ ಒಂದು ಕಟಿಂಗ್ ಹಾಕ್ತಿವಿ ಸಿಂಗಲ್ ನೋಡ್ ಕಟಿಂಗ್, ಅದರ ಬೆಲೆ 20 rupees. ಬೇರೆ ಕಡೆ ಒಂದೊಂದು ಪಾಕೆಟ್ ನಲ್ಲಿ 2-3 ಸಸಿಗಳನ್ನ ಬೆಳೆಸಿರ್ತಾರೆ, ಕಡಿಮೆ ಬೆಲೆ ಅನ್ನೋದಿದೆ? ವೆರೈಟಿ ಮೇಲೇನು ಡಿಪೆಂಡ್ ಆಗುತ್ತೆ. ಮತ್ತೆ ಅದರಲ್ಲಿ 2-3 ಕಟಿಂಗ್ ಹಾಕಿ ಎಲ್ಲಾ ಗಿಡನು ಚೆನ್ನಾಗಿ ಬರೋದಿಲ್ಲ, ಒಂದು ಮಾತ್ರ ಚೆನ್ನಾಗಿ ಬರುತ್ತೆ, 2 ತುಂಬಾ ವೀಕ್ ಇರುತ್ತೆ. ಆತರ ಗಿಡ ಹಾಕೋದ್ರಿಂದನು ನೆಟ್ ಮೇಲೆ ಗಿಡ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು ಒಂದೇ ಕಡ್ಡಿ ಹಾಕಿರ್ತೀವಿ, ಮತ್ತೆ ಗಿಡ ಚೆನ್ನಾಗಿದ್ರೆ ಮಾತ್ರ ಕೌಂಟ್ ಸಿಗುತ್ತೆ. ಕೆಲವರು 2-3 ಕಟಿಂಗ್ ಹಾಕಿದೀವಿ ಅಂತ 2-3 ಕಟಿಂಗ್ ಕೌಂಟ್ ಮಾಡಿ ಕೊಡ್ತಾರೆ. ಬಟ್ ನಾವು ಒಂದು ಕಟಿಂಗ್ ಹಾಕಿರೋದ್ರಿಂದ ಅದರಲ್ಲಿ ಬೇರ್ ಬಂದಿದೆಯಾ ಇಲ್ವಾ ಅಂತ ನೀಟಾಗಿ ನೋಡಬಹುದು. ಮತ್ತೆ ಅದು ಚೆನ್ನಾಗಿದ್ರೆ ಮಾತ್ರ ನಾವು ಇಲ್ಲಿಂದ ರೈತರಿಗೆ ಅದನ್ನ ಸಪ್ಲೈ ಮಾಡ್ತೀವಿ. ಟ್ರೆಲ್ಲಿಸ್ ಪದ್ಧತಿಯಲ್ಲಿ ಕಾಳುಮೆಣಸಿನ ಸಸಿಗಳನ್ನು ಬೆಳೆಸುವ ವಿಚಾರದ ಬಗ್ಗೆ ಇದುವರೆಗೂ ಮಾತಾಡಿದ್ರಿ ಲಕ್ಷ್ಮೀ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೆಳಗರೆ ಕಾಳುಮೆಣಸಿನಲ್ಲಿ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಹತ್ತೂರು ಫಾರಂನಲ್ಲಿ ಉತ್ಪಾದನೆ ಮಾಡುತ್ತಿರುವ ಟ್ರೆಲ್ಲಿಸ್ ಪದ್ಧತಿಯ ಸಸಿ ಬೆಳೆಸುವಿಕೆ ಈ ಕುರಿತು ಇದುವರೆಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಹತ್ತೂರು ಫಾರಂನ ಲಕ್ಷ್ಮೀ ಆರ್ ಅವರು. ಮಾತಾಡಬಹುದು, ಏನಾದರೂ ಅನುಮಾನ ಇದ್ರೆ ಚರ್ಚೆ ಮಾಡಬಹುದು. 9742634373 9742634373 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಬಿ.ಎ. ಗಣೇಶ್. ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ನೀನು ಸಹಾಯ ನಿನ್ನ ಮನೆ ಮಂದಿಯೆಲ್ಲ ಸಹಾಯ ನಿನಗಿದೆ ಎಲ್ಲ ಜೀವಿಗಳ ಸಹಾಯ ಬೇಸಾಯ ಬೇಸಾಯ ಬೇಸಾಯ ಬೇಡ ನೀ ಸಾಯ, ಮನೆ ಮಂದಿ ಸಾಯ, ಅನ್ನು ತೀರು ಬೇಸಾಯಕ್ಕೆ ನಾವೆಲ್ಲ ಸಹಾಯ, ಬಳಸುತ್ತೀರು ಎಲ್ಲ ಜೀವಿಗಳ ಸಹಾಯ, ಕೊಲ್ಲಬೇಡ ಹಲವು ಜೀವಿಗಳ ಜೀವ, ಕೊಲ್ಲಬೇಡ ಹಲವು ಜೀವಿಗಳ ಜೀವ, ಬೇಸಾಯ ಬೇಸಾಯ ಬೇಸಾಯ ಬೇಸಾಯ. ವಿಷಗಳ್ಯಾವು ಬೇಡ, ಕಳೆ ಕಸ ಸುಡಬೇಡ, ವಿಷಗಳ್ಯಾವು ಬೇಡ, ಕಳೆ ಕಸ ಸುಡಬೇಡ, ಮಣ್ಣು ಮೆತ್ತಗಿರಲಿ, ಓ ಮಣ್ಣು ಮೆತ್ತಗಿರಲಿ, ಅತ್ತಗಿರಲಿ ನಿನ್ನ ಕಣ್ಣು ಅತ್ತಗಿರಲಿ, ಬೇಸಾಯ ಬೇಸಾಯ ಬೇಸಾಯ ಬೇಸಾಯ. ಅನುಭವಿಸಬೇಡಿ ಪರಾಜಯ, ಅನುಸರಿಸಿ ಜೈವಿಕ ಕೃಷಿಯ, ಅನುಭವಿಸಿ ಸದಾ ಖುಷಿಯ, ಅನುಭವಿಸಿ ಸದಾ ಖುಷಿಯ, ಬೇಸಾಯ ಬೇಸಾಯ ಅಲ್ಲ. ದುಡಿಮೆಯು ಯಾರಿಗೂ ಕೆಡುಕಲ್ಲ, ಮರಗಳಿಲ್ಲದ ಕೃಷಿಯು ಶಕ್ತವಲ್ಲ, ವಿಭಿನ್ನ ಸಸ್ಯಗಳಿರಲಿ ಎಲ್ಲೆಲ್ಲ, ವಿಭಿನ್ನ ಸಸ್ಯಗಳಿರಲಿ ಎಲ್ಲೆಲ್ಲ, ಬೇಸಾಯ ಬೇಸಾಯ ಸತ್ವಗೊಳ್ಳಲಿ, ಜೀವಿಗಳ ಚಾಲನೆಗೆ ಸೆಗಣಿ ಆಸರೆಯಾಗಲಿ, ಮರೆಯದೇ ಸಾವಯವ ಗೊಬ್ಬರ ಬಳಕೆಯಾಗಲಿ, ಮರೆಯದೇ ಸಾವಯವ ಗೊಬ್ಬರ ಬಳಕೆಯಾಗಲಿ, ಬೇಸಾಯ ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿ ಎಲ್ಲ ಸಹಾಯ ನಿನಗಿದೆ, ಎಲ್ಲ ಜೀವಿಗಳ ಸಹಾಯ ನಿನಗಿದೆ, ಎಲ್ಲ ಜೀವಿಗಳ ಸಹಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಕೇಳುಗರೆ, ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಆಫ್ರಿಕನ್ ಹಂದಿ ಜ್ವರ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 12,750 ರೂಪಾಯಿಯಿಂದ 13,100 ರೂಪಾಯಿಗಳು, ಅರೇಬಿಕಾ ಚೆರಿ 6,400 ರೂಪಾಯಿಯಿಂದ 6,700 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 8,250 ರೂಪಾಯಿಯಿಂದ 8,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 4,175 ರೂಪಾಯಿಯಿಂದ 4,250 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿಗಳು, ಒಣ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 49,000 ರೂಪಾಯಿಗಳು. ಕೇಳುಗರೆ ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜಂಪೆ ಓದ್ತಾ ಇರೋ ಕಾನಡ್ಕ ಡಿನ ದೇವಯ್ಯ. ಜಂಪೆ ಮುಖ್ಯಾಂಶಗಳು. ಉದ್ಯೋಗಿನಿ ಯೋಜನೆಯಡಿ ಹೆಣ್ಣು ಮಕ್ಕಳಿಂದ ಅರ್ಜಿ ಆಹ್ವಾನ. ವಿಶ್ವ ಮಾನವ ದಿನದ ಆಚರಣೆ ಕುವೆಂಪು ಕನ್ನಡ ಅಕ್ಷರ ಲೋಕದ ಮೇರು ಶಿಖರ ಟಿಪಿ ರಮೇಶ್. ಜಂಪೆನ ವಿವರ. ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವು ಕುಪ್ಪಳ್ಳಿಲಿ ಹುಟ್ಟಿ ಮೈಸೂರಲ್ಲಿ ಬೆಳೆದು ರಾಜ್ಯ ರಾಷ್ಟ್ರ ಮತ್ತೆ ಅಲ್ಲಿ ಇಡೀ ವಿಶ್ವಕ್ಕೆ ಕನ್ನಡ ಸಾಹಿತ್ಯನ ವಿಸ್ತರಿಸಿ ಇತಿಹಾಸ ದಿಗ್ಗಜರ ಪಾಲಿಗೆ ಸೇರಿದು ಕನ್ನಡ ಅಕ್ಷರಲೋಕದ ಹೊಸ ಸಾಹಿತ್ಯನ ಮೇರು ಶಿಖರಕ್ಕೆ ಏರಿಸಿದ ಮಹಾನ್ ಚೇತನದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವು ವರ್ಣಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಂಗೆ ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಸಾಕಾರ್ಲಿ ನಗರದ ಕುವೆಂಪು ಪುತ್ತಳಿ ಸಭಾಬಾಡಲಿ ಇಂದು ನಡೆದ ವಿಶ್ವ ಮಾನವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದವು. ಕುವೆಂಪು ಅವು ನಮ್ಮ ತಲೆಮಾರಿನ ವೈಚಾರಿಕ ಅಂಗಳಕ್ಕೆ ಕರ್ಕೊಂಡೋಗಿ ಪರಿಚಯ ಮಾಡಿದ ಅದ್ಭುತ ವಿಚಾರವಂತ. ಕುವೆಂಪು ಅವು ಕೊಟ್ಟಿರುವ ವಿಶ್ವ ಮಾನವ ಸಂದೇಶ ಸದಾಕಾಲಕ್ಕೆ ಸಂದದೆತ ಟಿಪಿ ರಮೇಶ್ ಅವು ಹೇಳಿದವು. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2022-23 ಸಾಲಿನಲ್ಲಿ ಪರಿಷ್ಠ ಪಂಗಡದ ಉಪಯೋಜನೆಯಡಿ ಬಳಕೆಯಾಗದ ಅನುದಾನದಲ್ಲಿ ಜಿಲ್ಲೆಗೆ ಒಂದು ಗುರಿಯಾಗಿದ್ದು ಆರ್ಥಿಕ ಆಗಿ ಹಿಂದುಳಿದ ಮಹಿಳೆಯರಿಗೆ ಸ್ವ ಉದ್ಯೋಗ ಹಮ್ಮಿಕೊಳ್ಳಿಕೆ, ಉದ್ಯೋಗಿ ನಿಯೋಜನೆಯಡಿ ಬ್ಯಾಂಕ್ ಸಾಲ ಹಂಗೆ ನಿಗಮದ ಸಹಾಯಧನದೊಟ್ಟಿಗೆ ಸೌಲಭ್ಯ ಕೊಡಿಕೆ ಅರ್ಹ ಮಹಿಳೆಯರಿಂದ ಅರ್ಜಿ ಕೊರೆದಳು. ಪ್ರಸಕ್ತ ಸಾಲಿ ಉದ್ಯೋಗಿ ನಿಯೋಜನೆಯಡಿ ಪರಿಷ್ಠ ಪಂಗಡದ ಉಪಯೋಜನೆಯಡಿ ಬಳಕೆಯಾಗದ ಅನುದಾನದಲ್ಲಿ ಆರ್ಥಿಕ ಆಗಿ ಹಿಂದೆ ಉಳಿದ ಹೆಣ್ಣು ಮಕ್ಕಳಿಗೆ ಸ್ವ ಉದ್ಯೋಗ ಹಮ್ಮಿಕೊಳ್ಳಿಕೆಗಾಗಿ ಉದ್ಯೋಗಿ ನಿಯೋಜನೆಯಡಿ ಬೇರೆ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯ ಪಡ್ಕೊಂಡು ಕೃಷಿ ಹಂಗೆ ಕೃಷಿಯೇತರ ಚಟುವಟಿಕೆಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಿಕೆ 18-55 ವರ್ಷದ ಒಳಗೆ ಇರುವ ಬಡತನ ರೇಖೆಯಿಂದ ಬಡತನ ರೇಖೆಗೆ ಸೇರುವ ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಇದ್ದದೆ. ಅರ್ಜಿಗಳನ್ನ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಕ್ಕಂಡು ತುಂಬಿಸಿ ಜನವರಿ 5ರೊಳಗೆ ಸಲ್ಲಿಸಕು. ಸರ್ಕಾರಿ ಪದವಿ ಪೂರ್ವ ಕಾಲೇಜು 2022-23 ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಮತ್ತು ವಿದ್ಯಾರ್ಥಿ ಸಂಘದ ಸಮಾರೋಪ ಜಂಬರ ಡಿಸೆಂಬರ್ 30 ಬೆಳಗ್ಗೆ 10:00 ಮಡಿಕೇರಿನ ಪದವಿ ಪೂರ್ವ ಕಾಲೇಜು ಸಭಾಪಾಡಿಯಲ್ಲಿ ನಡೆದಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಪುಟ್ಟರಾಜ್ ಅವರು ಅಧ್ಯಕ್ಷತೆ ವಹಿಸುವೆ. ಭಾರತ ಮಹಿಳಾ ಹಾಕಿ ತಂಡದ ತರಬೇತುದಾರ ಮತ್ತು ಹಳೆ ವಿದ್ಯಾರ್ಥಿಗಳ ಹಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. 2022-23 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಲ ಸಂಜೀವಿನಿ ಜಂಬರನ ರಾಜ್ಯವ್ಯಾಪ್ತಿ ಕಾರ್ಯಗತ ಮಾಡಿಕೆ, ಮೇಲ್ವಿಚಾರಣೆ ಮಾಡಿಕೆ ಮತ್ತು ಯಶಸ್ವಿಯಾಗಿ ಅನುಷ್ಠಾನ ಮಾಡಿಕೆ ಪ್ರತಿ ಜಿಲ್ಲೆಗೆ ಒಬ್ಬ ಅನುಭವ ಇರುವ, ಉತ್ಸಾಹ ಮತ್ತು ಸಮರ್ಪಿತ ಮನೋಭಾವ ಇರುವ ವ್ಯಕ್ತಿಯನ್ನು ಸಮಾಲೋಚಕರಾಗಿ ನೇಮಿಸಿಕೊಳ್ಳಕ್ಕಾಗಿ ಅರ್ಜಿ ಕರೆದಳು. ಪ್ರಸಕ್ತ ವೈಜ್ಞಾನಿಕ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಲನಯನ ಆಧಾರಿತ ತಂತ್ರಜ್ಞಾನ ಬಳಸಿಕೊಂಡು ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂಬಂಧ ಸರ್ಕಾರದ ನಿರ್ದೇಶನದಂಗೆ ಕೊಡಗು ಜಿಲ್ಲೆಗೆ ಒಬ್ಬ ಜಲ ಸಂಜೀವಿನಿ ಜಿಲ್ಲಾ ಸಂಯೋಜಕರನ್ನ ಅರ್ಹತೆ ಅನುಸಾರ ಆಯ್ಕೆ ಮಾಡಿಕೊಳ್ಳಿಕೆ ನಿರ್ಧರಿಸಿದ್ದು, ಆಸಕ್ತಿ ಇರುವ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ವಿವರಕ್ಕೆ ಜಲಾನಯನ ಪ್ರದೇಶದ ಅಭಿವೃದ್ಧಿ ದೂರ ಸಂವೇದಿ ಇಲಾಖೆನ ಸಂಪರ್ಕಿಸಬೇಕು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡಿಗೆ ಮತ್ತೆ ಕೂಡುಮಂಗಳೂರು ಗ್ರಾಮ ಪಂಚಾಯತ್ ವತಿಯಿಂದ ಡಿಸೆಂಬರ್ 30 ಬೆಳಗ್ಗೆ 10:00 ರೈತ ಹಂಗೆ ರೈತ ಮಹಿಳೆಯರಿಂದ ಕೂಡಿಗೆನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಅಣಬೆ ಬೇಸಾಯ ಮತ್ತು ಮಣ್ಣು ಮಾದರಿ ಸಂರಕ್ಷಣೆ ವಿಷಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗ ಹಂಗೆ ಅಣಬಿ ಬೇಸಾಯದ ಪ್ರಗತಿಪರ ರೈತರಿಂದ ತರಬೇತಿ ನಡೆದಿದೆ. ಆಸಕ್ತ ರೈತರು ಈ ತರಬೇತಿ ಜಂಬರದ ಪ್ರಯೋಜನ ಪಡ್ಕೊಳ್ಳುವಂಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರು ಕೇಳಿಕೊಂಡಳು. ಜನವರಿ 1 ವಿಶ್ವಕರ್ಮ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣ ದಿನಾಚರಣೆಯನ್ನು ಜಿಲ್ಲಾಡಳಿತ ವತಿಯಿಂದ ಆಚರಿಸಿಕಾಗಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿಯಲ್ಲಿ ಸಭೆಯಲ್ಲಿ ನಿರ್ಧರಿಸಿದಳು. ಕೊಡಗು ಜಿಲ್ಲೆನ ಜಮಾಬಾಣೆ ಹಂಗೆ ಬೇರೆ ಬೇರೆ ಜಮೀನುಗಳಿಗೆ ಕಂದಾಯ ನಿಗದಿ ಮಾಡುವಂಗೆ 2011 ಕರ್ನಾಟಕ ಭೂಕಂದಾಯ ಕಾಯ್ದೆ ಕಲಂ 20 ಮತ್ತು ಕಲಂ 80 ತಿದ್ದುಪಡಿಯಾಗಿ ಕಂದಾಯ ವಿಧಿಸಿಕೆ ಅವಕಾಶ ಮಾಡಿದಳು. ಆದರೆ ಕೊಡಗು ಜಿಲ್ಲೆಯಲ್ಲಿ ಜಮಾ ಮತ್ತು ಇತರ ಬಾಣೆಗಳಲ್ಲಿ ಜಾಗಗಳಲ್ಲಿ ಕೃಷಿ ಮಾಡಿದ್ರೆ ಮಾತ್ರ ಕಂದಾಯ ಹಾಕುವೆ. ಇದು 2011 ಕಂದಾಯ ಕಾಯ್ದೆ ಕಲಂ 20 ಹಂಗೆ ಕಲಂ 80 ತಿದ್ದುಪಡಿಯಲ್ಲಿ ಉಲ್ಲಂಘನೆ ಆದೆ. ಅದರಿಂದ ಭೂಕಂದಾಯ ಕಾಯ್ದೆಗೆ 2011 ಕಲಂ 20 ಮತ್ತು ಕಲಂ 80 ಅನ್ವಯ ಎಲ್ಲ ಜಮೀನಿಗೂ ಕಂದಾಯ ವಿಧಿಸುವಂಗೆ ನಿರ್ದೇಶನ ಕೋರಿ ಶಾಸಕರಾದ ಕೆಜಿ ಬೋಪಯ್ಯ ಅವು ಕಂದಾಯ ಸಚಿವರಲ್ಲಿ ಗಮನ ಸೆಳೆದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲ ನಗರ, ಮಡಿಕೇರಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमेय दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿ ಸಮೀಪದ ಮೇಕೇರಿ ಶ್ರೀ ಗೌರಿಶಂಕರ ದೇವಾಲಯದ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು, ನಾಳೆ ಬೆಳಿಗ್ಗೆ 6:00 ವಿವಿಧ ಪೂಜಾ ಕೈಂಕರ್ಯ, ಪೂರ್ವಾಹ್ನ 11:00 ನೂತನ ಗುಡಿಯಲ್ಲಿ ಶ್ರೀ ಗೌರಿಶಂಕರ ಹಾಗೂ ಪರಿವಾರ ದೇವರುಗಳ ಪುನಃಪ್ರತಿಷ್ಠಾಪನೆ, ಸಂಜೆ ವಿವಿಧ ಪೂಜಾ ಕೈಂಕರ್ಯ, 90 ಮನೆ ವಿನಾಯಕ ಸೇವಾ ಸಮಿತಿಯಿಂದ ಭಕ್ತಿ ಸಂಗೀತ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದ್ದಾರೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು. ಶ್ರೀ ಗೌರಿಶಂಕರ ದೇವಾಲಯ, ಮೇಕೇರಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ.

ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡಿಗೆ ಪಿಂಯ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ರಾಧನಲ್ಲಿ ನಾಳೆ ಪೊಲಕ 10 ಗಂಟೆಗೆ ರೈತ ಪೊಂಗಕ್ಕೆ ಕೂಡಿಗೆರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕುಮ್ಮು ಬಳತುವ ಪಿಂಯ ಮಣ್ಣರ ಮಾದರಿ ಸಂಗ್ರಹ ಮಾಡುವ ವಿಷಯತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯ ಪಿಂಯ ಕುಮ್ಮು ಬೆಳೆಯುವ ಪ್ರಗತಿಪರ ರೈತಂಗಳುಂಡು ತರಬೇತಿ ನಡಪ ಇರಾದೇವಳ ರೈತಂಗ ಇಂಡ ಪ್ರಯೋಜನ ಪಡೆದೋಲುಂದು ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕಂಗ ಕಟ್ಟಣಿತು. ನಿರ್ದೇಶಕ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನತ್ರ ಪೊಮ್ಮಾಲೆ ಕೊಡಗು ಕೊಡುವ ಸಿನಿಮಾ 28ನೇ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಏಷ್ಯನ್ ನೆಟ್ ಪ್ಯಾಕ್ ಅವಾರ್ಡ್ ಪೈಪೋಟಿಗೆ ಆಯ್ಕೆಯಾಯಿತು. ರಾಷ್ಟ್ರಕವಿ ಕುವೆಂಪು ರೆಂಗಡ ಪುಟ್ಟನ ನಮ್ಮೆರ ಮಾರಿಪತ್ ಜನವರಿ 1ಕ್ಕ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆನ ಜಿಲ್ಲಾಡಳಿತ ತ್ರಾದನೆಲ್ಲ ಕೈಪಕ್ಕೆ ಜಿಲ್ಲಾಧಿಕಾರಿ ಡಾ ಬಿ